ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ವೆಂಕಟೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ಕೃಷಿ ಮೇಳ ಬಹಳ ನಿರೀಕ್ಷೆಯಿಂದ ನಮ್ಮ ರೈತ ಬಾಂಧವರು ಎದುರು ನೋಡ್ತಾ ಇರ್ತಾರೆ. ಹೊಸ ತಂತ್ರಜ್ಞಾನಗಳನ್ನ ತಿಳ್ಕೊಳ್ಳೋದಕ್ಕೆ, ಹೊಸ ಬೆಳೆಯ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ, ಜೊತೆಗೆ ಇತ್ತೀಚೆಗೆ ಬೆಳೆಯನ್ನ ಕುರಿತಾಗಿ ಏನೆಲ್ಲ ಸಂಶೋಧನೆಗಳಾಗಿದೆ ಈ ಎಲ್ಲ ವಿವರಗಳನ್ನ ಪಡ್ಕೊಳ್ಳೋದಕ್ಕೆ ಬಹಳ ಉತ್ಸುಕರಾಗಿರ್ತಾರೆ. ಹೇಳಿ, ಈ ವರ್ಷದಲ್ಲಿ December 1 and 2 ಆಯೋಜನೆ ಮಾಡ್ತಿರುವಂತಹ ಕೃಷಿ ಮೇಳದಲ್ಲಿ ಏನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಯಾವ ರೀತಿ ನೀವು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ, ಈ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಡಿ. ಖಂಡಿತ ಸುಬ್ರಹ್ಮಣ್ಯ ಅವರೇ. ರೈತ ಬಾಂಧವರೇ, ವಿಸಿ ಫಾರ್ಮ್ ಕೃಷಿ ಮೇಳ 2021 ಬಗ್ಗೆ ರೈತರಿಗೆ ಒಂದು ಆಕಾಶವಾಣಿ ಮುಖಾಂತರ ನಾನು ವಿಷಯವನ್ನು ತಿಳಿಸೋದಕ್ಕೆ ನಾನು ತುಂಬಾ ಉತ್ಸಾಹನಾಗಿದ್ದೇನೆ. ಈ ಒಂದು ಕೃಷಿ ಮೇಳ ಅಂದರೆ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಸಿ ಫಾರಂನಲ್ಲಿ ಈ ವರ್ಷ ನಾವು ಮಾಡೋದಕ್ಕೆ ತಯಾರಾಗಿದ್ದೇವೆ. ಈ ಒಂದು ಕೇಂದ್ರ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ, ಇದು ಜಿಲ್ಲಾ ಕೇಂದ್ರದಿಂದ 11 kilometers ದೂರದಲ್ಲಿದೆ. ಈ ಒಂದು ಕೇಂದ್ರ 1931 ಒಂದು ದಕ್ಷಿಣ ಕರ್ನಾಟಕದ ಒಣವಲಯ 6 ಬರುವ ಬೆಳೆಗಳ ಬಗ್ಗೆ ಸಂಶೋಧನೆಯನ್ನ ತೊಡಸ್ಕೋಬೇಕು ಅಂತ ಸ್ಥಾಪನೆಯಾಯಿತು. ಈ ಒಂದು ವಲಯಕ್ಕೆ ಮಂಡ್ಯ ಜಿಲ್ಲೆಯ 7 ತಾಲೂಕುಗಳು, ಮೈಸೂರು ಜಿಲ್ಲೆಯ 4 ತಾಲೂಕುಗಳು, ಚಾಮರಾಜನಗರದ 5 ತಾಲೂಕುಗಳು, ತುಮಕೂರು ಜಿಲ್ಲೆಯ 3 ತಾಲೂಕುಗಳು, ಹಾಸನದ 3 ತಾಲೂಕುಗಳು ಸೇರ್ಪಡೆ ಆಗ್ತವೆ. ಅಂತಂದ್ರೆ ಈ ಒಂದು ವಲಯದಲ್ಲಿ, ಈ ಒಂದು ತಾಲೂಕುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಒಣವಲಯದಲ್ಲಿ ಬರುವ ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ತೆಗೆದುಕೊಂಡು ರೈತಾಪಿ ವರ್ಗದವರಿಗೆ ಆ ಒಂದು ಸಂಶೋಧನೆ ಫಲವನ್ನ ವರ್ಗಾವಣೆ ಮಾಡಲಕ್ಕೋಸ್ಕರ ಈ ಒಂದು ಸಂಶೋಧನಾ ಕೇಂದ್ರ 1931 ಇಲ್ಲಿವರೆಗೂ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ರೈತ ಬಾಂಧವರೇ, ಈ ಒಂದು ಕೇಂದ್ರದ ಮುಖ್ಯ ಸಾಧನೆಗಳು ಅಂತಂದ್ರೆ ಇಲ್ಲಿಯವರೆಗೂ 1931 ಇಲ್ಲಿವರೆಗೂ ಏನ್ ಸಾಧನೆ ಮಾಡಿದೆ ಅಂತಂದ್ರೆ, ಭತ್ತದಲ್ಲಿ 34 ತಳಿಗಳನ್ನ ಬಿಡುಗಡೆ ಮಾಡಿದ್ದು, ಅದರ ಜೊತೆಗೆ ಹೈಬ್ರಿಡ್ 2 ತಳಿಗಳನ್ನ ಬಿಡುಗಡೆ ಮಾಡಿದೆ. ಒಂದು ಸಂತೋಷ ಸಂಗತಿ ಅಂತಂದ್ರೆ ಈ ಹೈಬ್ರಿಡ್ ತಳಿ ಅಲ್ಲಿ KRH 2 ರಾಷ್ಟ್ರದ ಮಟ್ಟದಲ್ಲಿ ಹೆಸರನ್ನ ಗಳಿಸಿದೆ. ಇದರ ಜೊತೆಗೆ ಭತ್ತದಲ್ಲಿ 45 ತಂತ್ರಜ್ಞಾನವನ್ನ ರೈತಾಪಿ ವರ್ಗದವರಿಗೆ ತಲುಪಿಸಿದೆ. ಅದೇ ರೀತಿಯಾಗಿ ರಾಗಿಯಲ್ಲಿ 35 ತಳಿಗಳನ್ನ ಬಿಡುಗಡೆ ಮಾಡಿದ್ದು, 5 ತಂತ್ರಜ್ಞಾನಗಳನ್ನ ಪರಿಚಯಿಸಿದೆ. ಜೊತೆಗೆ ಮುಂದಿನ ಒಂದು ಮುಖ್ಯವಾದ ಬೆಳೆ ಅಂದ್ರೆ ಈ ವಿಭಾಗದಲ್ಲಿ ಕಬ್ಬು. ಕಬ್ಬಿನಲ್ಲಿ 15 ತಳಿಗಳು, 16 ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿ ರೈತಾಪಿ ವರ್ಗದವರಿಗೆ ಅದನ್ನ ವರ್ಗಾವಣೆ ಮಾಡಿದೆ. ಜೊತೆಗೆ ಈ ಭಾಗದಲ್ಲಿ ಮುಸುಕಿನ ಜೋಳವು ಕೂಡ ಒಂದು ಪ್ರಮುಖ ಬೆಳೆ. ಅದರಲ್ಲಿ 3 ಹೈಬ್ರಿಡ್ ತಳಿಗಳು, 2 ತಳಿಗಳು ಮತ್ತು 15 ತಂತ್ರಜ್ಞಾನಗಳನ್ನ ರೈತಾಪಿ ವರ್ಗದವರಿಗೆ ಪರಿಚಯಿಸಿದೆ. ಇಷ್ಟೆಲ್ಲ ಸಾಧನೆ ಮಾಡಿರುವ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ರೈತಾಪಿ ವರ್ಗದವರಿಗೆ ವಲಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂತಹ ತಳಿಗಳು ಮತ್ತು ತಂತ್ರಜ್ಞಾನಗಳನ್ನ ಈ ವಲಯದಲ್ಲಿ ಬರುವ ಎಲ್ಲಾ ರೈತರ ಒಂದು ಅಭ್ಯುದಯಕ್ಕೋಸ್ಕರ ಪ್ರತಿ ವರ್ಷದಂತೆ ಕೃಷಿ ಮೇಳವನ್ನ ಈ ಬಾರಿಯೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅಂದರೆ ಕಳೆದ 2 ವರ್ಷ ಮೊದಲನೇ ಒಂದು ಕೋವಿಡ್ ಸಮಯದಲ್ಲಿ ಯಾವುದೇ ರೀತಿಯಾದ ಕೃಷಿ ಮೇಳ ಮಾಡೋಕ್ಕಾಗಲಿಲ್ಲ. ಕಾರಣ ತಮಗೆಲ್ಲರಿಗೂ ಗೊತ್ತಿರಬೇಕು, ಕೋವಿಡ್ನ ಒಂದು ನಿಬಂಧನೆಗಳಿಂದ ಮಾಡೋಕ್ಕಾಗಲಿಲ್ಲ. ಕಳೆದ ವರ್ಷ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ವರ್ಚುಯಲ್ ಅಂತ ಹೇಳ್ತೀವಿ, ಅಂದ್ರೆ ಅದು ಮಾಧ್ಯಮಗಳ ಮುಖಾಂತರ ಅಂತಂದ್ರೆ ಏನು TV ಇರಬಹುದು ಅಥವಾ ಒಂದು ಮೊಬೈಲ್ ಇರಬಹುದು, ಆ ರೀತಿ ಮಾಧ್ಯಮನ ಉಪಯೋಗಿಸಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಮಾಡಬಹುದು. ಬಹಳಷ್ಟು ರೈತರು ಬರೋಕ್ಕಾಗಲಿಲ್ಲ ಇಲ್ಲಿ. ಆದರೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಒಂದು ಕೋವಿಡ್ ಒಂದು ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಈ ವರ್ಷ ನಾವು ಒಂದು ಕೃಷಿ ಮೇಳವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿ ನಡೆಸಿಕೊಂಡಿದ್ದೇವೆ. ಈ ಒಂದು ಇಷ್ಟು ದಿನ ನಾವು ಏನು ಕೃಷಿ ಮೇಳವನ್ನ ಮಾಡ್ತಾ ಇದ್ದೋ ಅಂತಂದ್ರೆ 2018-19 ಹಿಂದೆ ಮಾಡ್ತಾ ಇದ್ದೋ, ಅವಾಗ ಸುಮಾರು ಒಟ್ಟಾರೆಯಾಗಿ ಒಂದು 2 ದಿವಸದ ಕಾರ್ಯಕ್ರಮದಲ್ಲಿ ಒಂದು 50,000 ಜನ ಭೇಟಿ ನೀಡಿ ಅದರ ಎಲ್ಲ ಲಾಭಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಕೃಷಿ ಮೇಳ ಒಂದು ರೈತರಿಗೆ ತಂತ್ರಜ್ಞಾನವನ್ನ ವರ್ಗಾವಣೆ ಮಾಡೋದಕ್ಕೆ ಬಹಳ ಪ್ರಮುಖವಾದ ಒಂದು ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ. ಅದರಂತೆ ಈ ವರ್ಷನೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಬಿಡುಗಡೆಗೊಂಡಂತಹ ತಳಿಗಳು ಮತ್ತು ತಂತ್ರಜ್ಞಾನ ಕೃಷಿ ರೈತರಿಗೆ ಖುಷಿ ಎಂಬ ಒಂದು ನಾಣ್ಣುಡಿಯ ಒಂದು ಇದರಲ್ಲಿ ಕೃಷಿ ಮೇಳವನ್ನ ಆಚರಿಸ್ತಾ ಇದ್ದೇವೆ. ಈ ವರ್ಷದ ಮುಖ್ಯವಾದ ಆಕರ್ಷಣೆ ಅಂತಂದ್ರೆ ಈ ಒಂದು ಸಾಲಿನಲ್ಲಿ ಈ ಒಂದು ಕಳೆದ ವರ್ಷ ಒಂದು ಇದರಲ್ಲಿ ಒಂದು ಭತ್ತದ ತಳಿಯನ್ನ ಬಿಡುಗಡೆ ಮಾಡಿದ್ದೇವೆ ನಮ್ಮ ಕೇಂದ್ರದಿಂದ. ಅದು MSN 99. ಈ ಒಂದು ತಳಿಯ ಒಂದು ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ತಮ್ಗೆ ಹೇಳ್ಬೇಕು ಅಂತಂದ್ರೆ, ಅದು 120 ದಿವಸ ಅವಧಿ, ಕಡಿಮೆ ಅವಧಿನಲ್ಲಿ ಅಂತಂದ್ರೆ ಭತ್ತವನ್ನ ಬಿತ್ತನೆ ಮಾಡಿದ ದಿವಸದಿಂದ ಕಟಾವು ಮಾಡುವ ದಿನಕ್ಕೆ ನಾವು ಅವಧಿ ಅಂತ ಹೇಳ್ತೀವಿ, ಅದು 120 ದಿವಸದಲ್ಲಿ. ಅಂತಹ ಒಂದು ಕಡಿಮೆ ಅವಧಿನಲ್ಲಿ 25-28 ಕ್ವಿಂಟಾಲ್ ಒಂದು ಎಕರೆಗೆ ಕೊಡುವ ತಳಿಯನ್ನ, ಅದು ಸಣ್ಣ ಕಾಳಿನ ಅಕ್ಕಿಯನ್ನ ಹೊಂದಿರುವ ಒಂದು ಗುಣವನ್ನ ಈ ತಳಿಯನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನ ಈಗ ನಾವು ಹೆಚ್ಚು ಜಾಗದಲ್ಲಿ ಈಗ ಸುಮಾರು ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ 100 ಎಕರೆಯನ್ನ ಈಗಾಗಲೇ ರೈತರು ಬೆಳೀತಾ ಇದ್ದಾರೆ. ತಳಿಯ ಬಗ್ಗೆ ಬಹಳಷ್ಟು ರೈತರಿಂದ ಬಹಳ ಒಂದು ಸಂತೋಷವನ್ನು ನಾವು ಕಂಡಿದ್ದೇವೆ. ಅಂತಹ ತಳಿಯ ಪ್ರಾತ್ಯಕ್ಷಿತೆಯನ್ನ ನಾವು ಇಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿ ಮಾಡಿದ್ದೇವೆ. ಮಿಕ್ಕಂತೆಲ್ಲ ರೈತರಿಗೂ ಕೂಡ ಇದು ಇದರ ಬೆಳೆಯನ್ನು ನೋಡಿ, ಇದರ ಇಳುವರಿಯನ್ನು ನೋಡಿ ಅವ್ರಿಗೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಬೆಳೆಯೋದಕ್ಕೋಸ್ಕರ ಅವ್ರಿಗೆ ಒಂದು ಅನುವು ಮಾಡಿಕೊಡ್ಲಿ ಅಂತ ಈ ಒಂದು ಕೇಂದ್ರದಲ್ಲಿ ನಾವು ಸುಮಾರು 6 ಎಕರೆನಲ್ಲಿ ಅದನ್ನ ಬಿತ್ತನೆ ಮಾಡಿ ಅದು ಬೆಳೆ ಭೂಮಿಯಲ್ಲಿದೆ. ಇದರ ಜೊತೆಗೆ ನಮ್ಮ ಒಂದು ವಲಯದಲ್ಲಿ ಜ್ಯೋತಿ ಎಂಬ ಒಂದು ಕೆಂಪು ಅಕ್ಕಿ ತಳಿಯನ್ನ ಸಾಮಾನ್ಯವಾಗಿ ಅದು ಕೇರಳ ಭಾಗಕ್ಕೆ ಅದು ಪುರಿ ಮಾಡೋದಕ್ಕೋಸ್ಕರ ಅದು ಹೋಗ್ತಾ ಇತ್ತು, ಬಹಳ ಜನ ಬೆಳೀತಾ ಇದ್ರು. ಆದರೆ ಆ ಒಂದು ತಳಿಯ ಗುಣ ಅಂತಂದ್ರೆ ಅದು ಬೆಂಕಿ ರೋಗಕ್ಕೆ ಬಹಳ ತುತ್ತಾಗ್ತಾ ಇತ್ತು. ಅದನ್ನ ಮನಗಂಡು ನಮ್ಮ ವಿಜ್ಞಾನಿಗಳು ಆ ಬೆಂಕಿ ರೋಗ ನಿರೋಧಕತೆಗಳ ಜ್ಯೋತಿಯ ಗುಣಗಳನ್ನು ಹೊಂದಿರುವ ತಳಿ KMP 220 ಎಂಬ ತಳಿಯನ್ನು ಕೂಡ ನಾವು ಕಳೆದ ವರ್ಷ ಬಿಡುಗಡೆ ಮಾಡಿದ್ದೇವೆ. ಆ ಒಂದು ತಳಿಯ ಒಂದು ಪ್ರದರ್ಶನ ಕೂಡ 16 ಎಕರೆನಲ್ಲಿ ನಮ್ಮ ಕೇಂದ್ರದಲ್ಲಿದೆ. ಅದನ್ನ ರೈತರು ನೋಡಬಹುದು, ಅದರ ಇಳುವರಿಯನ್ನು ಕೂಡ ಗಮನಿಸಬಹುದು ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಕಬ್ಬಿನಲ್ಲಿ ನಮ್ಮ ಒಂದು ಸಂಶೋಧನಾ ಕೇಂದ್ರ ಬಹಳ ಅತ್ಯುನ್ನತವಾದ ಕೊಡುಗೆಯನ್ನ ಕಳೆದ 2 ವರ್ಷದಿಂದಗಡೆ ಕೊಟ್ಟಿದ್ದು. ಅದು ತಮಗೆಲ್ಲ ಗೊತ್ತಿರಬೇಕು, COVC 517 ಅನ್ಬಿಟ್ಟು. ಸೊ ಅದು ಇವತ್ತು ದಕ್ಷಿಣ ಕರ್ನಾಟಕದ ಸುಮಾರು 70-80 ಭಾಗದಷ್ಟು ಕಬ್ಬಿನ ಜಾಗವನ್ನು ಆಕ್ರಮಿಸಿಕೊಂಡಿದೆ. ಎಲ್ಲ ರೈತರ ಮನದಲ್ಲೂ, ಕಬ್ಬು ಬೆಳೆಯುವ ರೈತರ ಮನದಲ್ಲೂ ಕೂಡ ಈ ಒಂದು ತಳಿಯ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಇದರಿಂದ ಬಹಳಷ್ಟು ರೈತರು ಕೂಡ ಒಳ್ಳೆಯ ಲಾಭವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಕಡಿಮೆ ಸೂಲಂಗಿ ಬರುವ ತಳಿಗಳು ಕೂಡ ನಮ್ಮ ಒಂದು ಈ ಭಾಗಕ್ಕೆ ಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಸಾಲಿನಲ್ಲಿ ಕಡಿಮೆ ಸೂಲಂಗಿ ಬರುವ 18-061 ಈ ಒಂದು ತಳಿಯ ಪ್ರಾತ್ಯಕ್ಷತೆಯನ್ನು ಕೂಡ ನಾವು ಹಾಕೊಂಡಿದ್ದೇವೆ. ಸೊ ಯಾಕೆಂತಂದ್ರೆ ಆ ಕಡಿಮೆ ಸೂಲಂಗಿ ಬಂದಾಗ ಏನಾಗುತ್ತೆ, ಕಬ್ಬನ್ನ ಅರಿಯುವ ಸಮಯವನ್ನು ಕೂಡ ನಾವು ಒಂದ್ ಸ್ವಲ್ಪ ಹೊತ್ತು ಮುಂದಕ್ಕೆ ಹೋಗ್ಬೇಕಾಗ್ಬಹುದು. ಒಂದು ಲಾಭದಿಂದ ಈ ಒಂದು ಕಡಿಮೆ ಸೂಲಂಗಿ ಬರುವ ಕಬ್ಬಿನ ತಳಿಯನ್ನ ಪ್ರದರ್ಶನವನ್ನು ಮಾಡಿದ್ದೇವೆ, ಅದು ಕೂಡ ರೈತರು ನೋಡಬಹುದು. ಇದರ ಜೊತೆಗೆ ರಾಗಿ ತಳಿ ಅಂತಂದ್ರೆ ಒಣ ವಲಯಕ್ಕೆ ಬೇಕಾಗಿರುವ ಒಂದು ರಾಗಿ ತಳಿ KMR 316 ತಳಿಯನ್ನು ಕೂಡ ನಾವು ಈ ಒಂದು ಪ್ರದರ್ಶನದಲ್ಲಿ ಆಕರ್ಷಣೆಯಾಗಿ ಇಟ್ಟಿದ್ದೇವೆ. ಮತ್ತೆ ಇದರ ಜೊತೆಗೆ ಜವೆ ಗೋಧಿ ಅಂತಂದ್ರೆ ಮೇವಿನ ಬೆಳೆಗಳಾಗಿ ಜವೆ ಗೋಧಿ ಸಾಮಾನ್ಯವಾಗಿ ಈ ಒಂದು ಚಳಿ ಭಾಗದಲ್ಲಿ ಬೇರೆ ಆ ಒಂದು ಮೇವಿನ ಬೆಳೆಗಳು ಅಷ್ಟೊಂದು ಇಳುವರಿ ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಜವೆ ಗೋಧಿ ಈ ಚಳಿಯ ಸಮಯದಲ್ಲಿ ಒಂದು ಒಳ್ಳೆ ಇಳುವರಿಯನ್ನು ಕೊಡುತ್ತೆ, ಒಳ್ಳೆ ಮೇವಿನ ಬೆಳೆಗಳಾಗಿ ಅದಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಅದರ ಹೆಸರು ಸುರಭಿ ಅಂತ, ಅದು ಕೂಡ ನಮ್ಮಲ್ಲಿ ಈ ಒಂದು ಆಕರ್ಷಣೆಯನ್ನು ಈ ಒಂದು ಪ್ರದೇಶದಲ್ಲಿ ನಾವು ಇಟ್ಟಿದ್ದೇವೆ. ಅದರ ಜೊತೆಗೆ ಇನ್ನು 10 ಹಲವಾರು ವಿಶೇಷ ಆಕರ್ಷಣೆಗಳನ್ನ ಈ ಒಂದು ಕೃಷಿ ಮೇಳದಲ್ಲಿ ರೈತರಿಗೆ ಪ್ರದರ್ಶಿಸೋದಕ್ಕೋಸ್ಕರ ನಾವು ಅದನ್ನ ವ್ಯವಸ್ಥೆ ಮಾಡಿದ್ದೇವೆ. ಉದಾಹರಣೆಗೆ ಸಿಹಿ ಪದ್ಧತಿ, ಏರೋಬಿಕ್ ಮತ್ತು ನೇರ ಬಿತ್ತನೆ ಬೇಸಾಯ ಕ್ರಮಗಳನ್ನು ಕೂಡ ನಮ್ಮ ಒಂದು ತಾಕಿನಲ್ಲಿ ಅದು ಪ್ರಾತ್ಯಕ್ಷಿತ ಆಗಿದೆ. ಹಾಗೆ ಮತ್ತು ಡ್ರಮ್ ಸೀಡರ್ ಮತ್ತು ಯಂತ್ರಚಾಲಿತ ನಾಟಿಕೆ ಪ್ರಾತ್ಯಕ್ಷಿತವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಸುಧಾರಿತ ಹಾಗೂ ಸಿರಿಧಾನ್ಯ ತಳಿಗಳ ಪ್ರಾತ್ಯಕ್ಷಿತವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ವಿವಿಧ ಮುಸುಕಿನ ಜೋಳದ ಹೈಬ್ರಿಡ್ ಪ್ರಾತ್ಯಕ್ಷಿತವನ್ನು ಕೂಡ ನಾವು ಪ್ರದರ್ಶನ ಮಾಡಿದ್ದೇವೆ. ಹಾಗೆ ಅಂಗಾಂಶ ಕೃಷಿ ತಂತ್ರಜ್ಞಾನದಲ್ಲಿ ಕಬ್ಬಿನ ಸಸಿಗಳ ಉತ್ಪಾದನೆ, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಪ್ರಾತ್ಯಕ್ಷಿತವನ್ನು ಕೂಡ ಈ ಸಾಲಿ ನಾವು ವಿಶೇಷ ಆಕರ್ಷಣೆಗಳಾಗಿ ನಾವು ತೆಗೆದುಕೊಂಡಿದ್ದೇವೆ. ಮತ್ತೆ ಈ ಭಾಗದಲ್ಲಿ ಈ ವಲಯದಲ್ಲಿ ವಿವಿಧ ಹತ್ತಿ ತಳಿಗಳ ಪ್ರಾತ್ಯಕ್ಷಿತವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಅಂತಂದ್ರೆ ಈ ಹತ್ತಿಯಲ್ಲಿ ವಿವಿಧ ತಳಿಗಳ ಒಂದು ವಿಶೇಷತೆ, ಅದರ ಇಳುವರಿ ಮತ್ತೆ ಅದನ್ನೆಲ್ಲವನ್ನು ಕೂಡ ರೈತರಿಗೆ ಅದನ್ನ ತೆಗೆದುಕೊಳ್ಳೋಕ್ಕೋಸ್ಕರ ಹತ್ತಿ ತಳಿಗಳನ್ನು ಕೂಡ ನಾವು ಪ್ರಾತ್ಯಕ್ಷಿತೆಯನ್ನು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ನಮಗೇನು ರಾಸುಗಳಿಗೆ ಮೇವಿನ ಬೆಳೆಗಳು ಬೇಕು, ಅದರ ಸುಧಾರಿತ ತಳಿಗಳು ಹಾಗೂ ಉತ್ಪಾದನಾ ತಾಂತ್ರಿಕತೆಗಳು ಎಲ್ಲವನ್ನೂ ಕೂಡ ಒಂದು ತಾಕಿನಲ್ಲಿ ರೈತರಿಗೆ ತೋರಿಸೋಕ್ಕೋಸ್ಕರ ನಾವು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಜೊತೆಗೆ ದ್ವಿದಳ ಧಾನ್ಯಗಳಾಗಿ ತೊಗರಿ, ಅಲಸಂದೆ, ಅವರೆ, ಹುರುಳಿ, ಉದ್ದು ಮತ್ತು ಹೆಸರು ತಳಿಗಳ ಪ್ರಾತ್ಯಕ್ಷತೆಯನ್ನ, ವಿವಿಧ ತಳಿಗಳ ಪ್ರಾತ್ಯಕ್ಷತೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಎಣ್ಣೆಕಾಳು ಬೆಳೆಗಳಾದಂತಹ ಸೂರ್ಯಕಾಂತಿ ಹಾಗೂ ನೆಲಗಡಲೆ ತಳಿಗಳ ಪ್ರಾತ್ಯಕ್ಷತೆಯನ್ನು ಇದಾವೆ. ಇದರ ಜೊತೆಗೆ ವಿವಿಧ ಸೊಪ್ಪು, ತರಕಾರಿ ಹಾಗೂ ಹೂವಿನ ಬೆಳೆಗಳ ಪ್ರಾತ್ಯಕ್ಷತೆಯನ್ನು ಕೂಡ ಪ್ರದರ್ಶನ ತಾಣಗಳಲ್ಲಿ ಕಂಡುಬರ್ತವೆ. ಸೊ ಅದನ್ನು ಕೂಡ ರೈತರು ನೋಡಿ ಆನಂದಿಸಬಹುದು. ಹಾಗೆ ವಿದೇಶಿ ತರಕಾರಿ ಬೆಳೆಗಳು, ಕೆಲವು ಸಲ ನಮ್ಮ ರೈತರು ವಿದೇಶಿ ತರಕಾರಿ ಬೆಳೆಗಳನ್ನ ಬೆಳೆದು ಕೂಡ ಲಾಭವನ್ನು ಮಾಡ್ಕೋಬಹುದು. ಆ ರೀತಿಯಾಗಿ ಆ ಒಂದು ತಾಕನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ, ಒಂದು ಪ್ರಾತ್ಯಕ್ಷತೆಯನ್ನು ಮಾಡಿದ್ದೇವೆ. ಮತ್ತೆ ವಿವಿಧ ಬೆಳೆಗಳಲ್ಲಿ ನೀರು ಉಳಿತಾಯ ಪದ್ಧತಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಕೂಡ ಆ ಒಂದು ಪ್ರಾತ್ಯಕ್ಷತೆಯನ್ನು ಮಾಡಿದ್ದೇವೆ. ಮತ್ತೆ ವಿವಿಧ ಬೆಳೆಗಳ ಬೀಜೋತ್ಪಾದನೆ ತಾಕುಗಳು ಕೂಡ ಈ ಒಂದು ವಿಶೇಷ ಆಕರ್ಷಣೆಗಳಲ್ಲಿ ಒಳಗೊಂಡಿದ್ದೇವೆ. ಇದರ ಜೊತೆಗೆ ರಾಗಿ ಮತ್ತು ಮುಸುಕಿನ ಜೋಳ ಆಧಾರಿತ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳು ನಮ್ಮ ಒಂದು ಕೃಷಿ ಮೇಳದಲ್ಲಿ ಪ್ರದರ್ಶನಕ್ಕೆ ತಯಾರಿರುತ್ತವೆ. ಹಾಗೂ ಕೃಷಿ ಯಂತ್ರೋಪಕರಣದ ಪ್ರಾತ್ಯಕ್ಷತೆ, ಸಮಗ್ರ ಮೀನು ಸಾಕಾಣಿಕೆ ಪದ್ಧತಿಗಳು, ಮಾದರಿ ಕುರಿ ಮತ್ತು ಮೇಕೆ ಸಾಕಾಣೆ ಮತ್ತು ಇನ್ನಿತರ ಎಲ್ಲ ಒಂದು ತಾಂತ್ರಿಕತೆಗಳು ಮತ್ತು ಪ್ರದರ್ಶನಗಳಿಗಾಗೋಸ್ಕರ ಸುಮಾರು 140 ಕೃಷಿ ಮೇಳದಲ್ಲಿ ತೆರೆಯೋದಕ್ಕೆ ನಾವು ಎಲ್ಲ ಒಂದು ಸಂಘ ಸಂಸ್ಥೆಗಳಿಗೆ, ಬೇರೆ ಬೇರೆ ಒಂದು ಕಂಪನಿಗಳಿಗೆ ನಾವು ಪ್ರಕಟಣೆಯನ್ನು ಕೊಟ್ಟು ಸುಮಾರು 140 ಮಳಿಗೆಗಳನ್ನ ನಾವು ಇಡೋದಕ್ಕೆ ನಾವು ತಯಾರು ಮಾಡಿಕೊಂಡಿದ್ದೇವೆ. ಈ ಒಂದು ಮಳಿಗೆಗಳಲ್ಲಿ ವಿವಿಧ ತರಕಾರಿ ಬೀಜಗಳ ಕಂಪನಿಗಳಾಗಿರ್ಬೋದು ಅಥವಾ ಯಂತ್ರೋಪಕರಣಗಳ ಪ್ರದರ್ಶನ ಇರ್ಬೋದು, ಇಂಥವೆಲ್ಲವೂ ಕೂಡ ನಾವು ಈ ಬಹಳ ಅಚ್ಚುಕಟ್ಟಾಗಿ 140 ಸ್ಟಾಲ್ಗಳನ್ನ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟಿದ್ದೇವೆ. ಸೊ ಹೀಗೆ ನಾವು ಒಟ್ಟಾರೆಯಾಗಿ ಒಂದು ಬೆಳೆ ಪ್ರಾತ್ಯಕ್ಷತೆ ಹಾಗೂ ಮಳಿಗೆಗಳಲ್ಲಿ ತೋರಿಸುವ ಪ್ರದರ್ಶನಗಳನ್ನ ನಾವು ಎಲ್ಲ ರೈತರಿಗೋಸ್ಕರ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬಹಳ ವಿಜೃಂಭಣೆಯಾಗಿ ಮಾಡೋಕ್ಕೋಸ್ಕರ ನಾವು ಎಲ್ಲರೂ ತಯಾರಾಗಿದ್ದೇವೆ. ರೈತ ಬಾಂಧವರೇ, ಈ ಒಂದು ಕೃಷಿ ಮೇಳ ವಿಸಿ ಫಾರಂನಲ್ಲಿ ದಿನಾಂಕ 1-2 ಡಿಸೆಂಬರ್ 2021 ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ. ನಾವು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಂಡ್ಯದ ಪಿಡಬ್ಲ್ಯೂ ಕಾಂಪೌಂಡ್ ಇಂದ, ಪಿಡಬ್ಲ್ಯೂ ಆಫೀಸ್ ಬರುತ್ತೆ, ಅದರ ಕಾಂಪೌಂಡ್ ಇಂದ ನಾವು ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ರೈತರು ಹೊರಗಿನಿಂದ ಬಂದವರು, ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದವರು ವಿಸಿ ಫಾರಂ ಬರೋದಕ್ಕೆ ಪ್ರತಿ ಸಮಯದಲ್ಲೂ ಕೂಡ ನಾವು ಬೆಳಗಿನಿಂದ ಸಂಜೆವರೆಗೂ ಕೂಡ ನಮ್ಮದೇ ಆದ ಒಂದು ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಇಲ್ಲಿ ರೈತರಿಗೆ ಬಂದಾಗ ಅವರು ಬಹಳಷ್ಟು ಸಮಯ ಅವರು ಇಲ್ಲಿ ಇರಬೇಕಾಗುತ್ತೆ, ಕಾರಣ ಪ್ರದರ್ಶನಗಳು ಮತ್ತೆ ಮಳಿಗೆಗಳು ಎಲ್ಲ ವೀಕ್ಷಿಸೋದಕ್ಕೆ ಕನಿಷ್ಠ ಪಕ್ಷ 1/2 ದಿವಸನಾದರೂ ಕೂಡ ಅವ್ರಿಗೆ ಬೇಕಾಗುತ್ತೆ. ಅಂತಹ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿಯಾದ ಒಂದು ಔಟೋಪಚಾರಿಕ ತೊಂದರೆ ಆಗದೇ ಇರಲಿ ಅಂತ ಅಂದ್ಬಿಟ್ಟು ಒಂದು ವೈವಿಧ್ಯ ಶೈಲಿಯಲ್ಲಿ ನಮ್ಮದೇ ಒಂದು ಏನು ಒಂದು ಬಹಳ ವರ್ಷದಿಂದ ಮಾಡ್ಕೊಂಡು ಬಂದಿದ್ರು ಆ ಒಂದು ಶೈಲಿಯಲ್ಲಿ ಊಟವನ್ನು ಕೂಡ ಏರ್ಪಾಡು ಮಾಡಿದ್ದೇವೆ. ಒಂದು 20 ರೂಪಾಯಿಗೆ ಒಂದು ಕೂಪನ್ ತೆಗೆದುಕೊಂಡು ಅದನ್ನ ಊಟ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಸೊ ಇಷ್ಟೆಲ್ಲ ನಾವು ಪ್ರತಿ ವರ್ಷದಂತೆ ಕೃಷಿ ಮೇಳವನ್ನ ವಿಜೃಂಭಣೆಯಿಂದ ಮಾಡೋದಕ್ಕೋಸ್ಕರ ನಾವು ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ರೈತ ಬಾಂಧವರೇ, ಈ ವರ್ಷದ ಒಂದು ಏನು ತಾಂತ್ರಿಕತೆಗಳು ಮತ್ತೆ ತಳಿಗಳ ಒಂದು ಪ್ರದರ್ಶನ ಎಲ್ಲವನ್ನು ನೋಡೋದಕ್ಕೆ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನಾನು ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕನಾಗಿ ತಮ್ಮೆಲ್ಲರನ್ನು ಕೂಡ ನಾನು ಆಮಂತ್ರಿಸುತ್ತಿದ್ದೇನೆ. ದಯವಿಟ್ಟು 1-2 ಅದನ್ನ ಜ್ಞಾಪನೆ ಮಾಡಿಕೊಂಡು ದಯವಿಟ್ಟು ಈ ಒಂದು ಕೃಷಿ ಮೇಳಕ್ಕೆ ಬಂದು ಇದರ ಲಾಭವನ್ನು ಪಡ್ಕೋಬೇಕು ಅಂತ ನಾನು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವತಿಯಿಂದ ನಿಮ್ಮೆಲ್ಲರನ್ನು ನಾನು ಕೇಳಿಕೊಳ್ಳುತ್ತೇನೆ. ರೈತ ಬಾಂಧವರು, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸ್ವಾಮಿಗೌಡ ಅವರು. ನಿಮಗೆಲ್ಲ ಪರಿಚಯ ಇರೋ ಹಾಗೆ ಕಬ್ಬಿನ ಹೊಸ ತಳಿಗಳನ್ನ ಈಗಾಗಲೇ ಪರಿಚಯಿಸಿ ಬಹಳ ಯಶಸ್ವಿಯಾಗಿ ನೀವು ಸಹ ಅದನ್ನ ಬೆಳೆದಿದ್ದೀರಿ, ಅದರಿಂದ ಲಾಭವನ್ನು ಪಡ್ಕೊಂಡಿದ್ದೀರಿ ಅಂತ ಡಾಕ್ಟರ್ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಸ್ವಾಮಿಗೌಡರು ಹೇಳಿ, ಈ ಒಂದು ಕೃಷಿ ಮೇಳದಲ್ಲಿ ಏನೆಲ್ಲ ಒಂದು ವಿಶೇಷವಾಗಿ ನಾವು ಗಮನಿಸಬಹುದು ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ? ರೈತ ಬಾಂಧವರೇ, ದಕ್ಷಿಣ ಕರ್ನಾಟಕದ ವಲಯ 6ರಲ್ಲಿ ಪ್ರಮುಖವಾದ ವಾಣಿಜ್ಯ ಬೆಳೆ ಕಬ್ಬು. ಸೊ ಈ ಸಾರಿ ನಮ್ಮ ವಿಸಿ ಫಾರಂ ಕೇಂದ್ರದಲ್ಲಿ ಈ ಕೃಷಿ ಮೇಳ 2021ರಲ್ಲಿ ಕಬ್ಬಿನ ಬೆಳೆ ಬಗ್ಗೆ, ಇತ್ತೀಚೆಗೆ ಬಿಡುಗಡೆಯಾದಂತಹ ಸುಧಾರಿತ ಕಬ್ಬಿನ ತಳಿಗಳ ಬಗ್ಗೆ ಪ್ರಾತ್ಯಕ್ಷತೆ ಇರುತ್ತೆ ಮತ್ತೆ ಅದರ ಬಗ್ಗೆ ಮಾಹಿತಿ ಸಹ ನಾವು ಕೊಡ್ತಾ ಇದೀವಿ. ಇತ್ತೀಚೆಗೆ ಬಿಡುಗಡೆ ಆದ ತಳಿಗಳಲ್ಲಿ VCF 517, CO VC 1601, CO VC 1662 ಮತ್ತೆ ಇತ್ತೀಚೆಗೆ ಹೊಸದಾಗಿ ಬಿಡುಗಡೆ ಆಯಿತು CO VC 1801. ಬಹಳ ಕಡಿಮೆ ಪ್ರಮಾಣದಲ್ಲಿ ಸುಲಂಗಿ ಬರೋದು ಮತ್ತೆ ತಡವಾಗಿ ಬರುವಂತ ತಳಿ ಇದಾಗಿದೆ. ಮತ್ತೆ ಈ ತಳಿಯನ್ನ ವರ್ಷದ ಎಲ್ಲಾ ಕಾಲದಲ್ಲೂ ನಾಟಿ ಮಾಡಬಹುದು. ಬೆಲ್ಲಕ್ಕೂ ಬಹಳ ಪ್ರಮುಖವಾದ ತಳಿಯಾಗಿದೆ. ಇಳುವರಿ ಸಾಮರ್ಥ್ಯನೂ ಸಹ ಎಕರೆಗೆ ನಿಮ್ಗೆ 70-90 ಟನ್ ತನಕನೂ ಇದೆ. ಈ ತಳಿಯ ಪ್ರಾತ್ಯಕ್ಷತೆನೂ ಸಹ ಇರ್ತದೆ. ಇದಲ್ಲದೆ ಕಬ್ಬಿನಲ್ಲಿ ಅಂಗಾಂಶ ಕೃಷಿ ಸಸಿಗಳ ಉತ್ಪಾದನೆ, ಅದರ ಬಗ್ಗೆ ಮಾಹಿತಿನೂ ಸಹ ಕೊಡ್ತಾ ಇದೀವಿ. ಮತ್ತೆ ಅಂಗಾಂಶ ಕೃಷಿ ಸಸಿಗಳ ಪ್ರದರ್ಶನವೂ ಸಹ ಇರುತ್ತೆ. ಇದರ ಜೊತೆಗೆ ಇನ್ನ ಬೇಸಾಯ ಕ್ರಮಕ್ಕೆ ಬರೋದಾದ್ರೆ ಕಬ್ಬಿನಲ್ಲಿ ಗುಂಡಿ ಪದ್ಧತಿಯಲ್ಲಿ, ಪಿಟ್ ಮೆಥಡ್ ಅಲ್ಲಿ ನಾವು ನಾಟಿ ಮಾಡಿರೋದ್ನು ಸಹ ಪ್ರದರ್ಶನ ಇದೆ ಕಬ್ಬಿನಲ್ಲಿ. ಮತ್ತೆ ರಸಗೊಬ್ಬರಗಳ ನಿರ್ವಹಣೆ, ಕಳೆ ನಿರ್ವಹಣೆ, ಕಬ್ಬಿನಲ್ಲಿ ನೀರು ನಿರ್ವಹಣೆ, ಜೈವಿಕ ಗೊಬ್ಬರಗಳ ಬಳಕೆ, ಕಬ್ಬಿನಲ್ಲಿ ಅಂತರ ಬೆಳೆಗಳ ಬಗ್ಗೆ ಮಾಹಿತಿ, ಕೂಳೆ ಬೆಳೆ ನಿರ್ವಹಣೆ ಮತ್ತೆ ತರಗು ನಿರ್ವಹಣೆ, ಕೀಟ ಮತ್ತೆ ರೋಗಗಳ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಸಹ ನಾವು ಕಬ್ಬಿನಲ್ಲಿ ಕೊಡ್ತಾ ಇದೀವಿ. ಇದರ ಜೊತೆಗೆ ಕಬ್ಬಿನ ಬೆಳೆ ಬಗ್ಗೆನೆ ಪ್ರತ್ಯೇಕವಾದ ಮಳಿಗೆ ಇದೆ. ಕಬ್ಬಿನ ಎಲ್ಲಾ ಪ್ರಶ್ನೆಗಳಿಗೂ ರೈತ ಬಾಂಧವರಿಗೆ ಸಮಂಜಸವಾದ ಉತ್ತರವನ್ನು ಸಹ ನಾವು ಈ ಕೃಷಿ ಮೇಳದಲ್ಲಿ ಕೊಡ್ತಾ ಇದೀವಿ. ಅದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎನ್ ಶಿವಕುಮಾರ್. ಇವರು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರು ಹಾಗೂ ತಳಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ವೆಂಕಟೇಶ್ ಅವರು ಪರಿಚಯಿಸಿದ ಹಾಗೆ ಹೊಸ ಹೈಬ್ರಿಡ್ ತಳಿಗಳ ಪರಿಚಯ ನಿಮಗಾಗಿದೆ. ಈ ಒಂದು ಕೃಷಿ ಮೇಳದಲ್ಲಿ ಇನ್ನಷ್ಟು ತಿಳ್ಕೊಳ್ಳುವಂತಹ ಅವಕಾಶಗಳ ಬಗ್ಗೆ ಡಾಕ್ಟರ್ ಎನ್ ಶಿವಕುಮಾರ್ ಅವರು ಈಗ ಮಾಹಿತಿಯನ್ನ ನೀಡಲಿದ್ದಾರೆ. ರೈತ ಬಾಂಧವರಿಗೆ ನಮಸ್ಕಾರ. 2021 ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರ್ಮ್ ಕೃಷಿ ಮೇಳದಲ್ಲಿ ನಾವು ಈ ಸಾರಿ ಬಿಡುಗಡೆ ಮಾಡಿದ 2 ಭತ್ತದ ತಳಿಗಳನ್ನು ನಾವು ರೈತರಿಗೆ ಪ್ರದರ್ಶನ ಮಾಡ್ತಾ ಇದೀವಿ. ನಮ್ಮ ಪ್ರದೇಶದಲ್ಲಿ ಬಹಳ ಹಿಂದಿನಿಂದನೂ ಜ್ಯೋತಿ ಭತ್ತ ಬಹಳ ಹೆಸರುವಾಸಿಯಾಗಿದೆ. ಇದು ಹೆಚ್ಚಿನ ಭಾಗ ಹೊರಗಡೆ ಮಾರಾಟ ಆಗಲಿಕ್ಕೆ ಬಳಸ್ತಾ ಇದ್ದದ್ದು, ಉತ್ತಮವಾದ ಇಳುವರಿ ಜೊತೆಗೆ ಧಾರಣೆಯನ್ನು ಸಿಗ್ತಾ ಇದ್ದರಿಂದ ರೈತರು ಇದನ್ನ ಬಹಳ ಪ್ರಮುಖವಾಗಿ ಬೆಳೀತಾ ಇದ್ರು. ಆದ್ರೆ ಇದಕ್ಕೆ ಹೆಚ್ಚಿನ ರೋಗ ಮತ್ತು ಕೀಟದ ಬಾಧೆ ಇದ್ದರಿಂದ ಅದನ್ನ ನಿವಾರಿಸಲಿಕ್ಕಾಗಿ ಸಹಿಷ್ಣುತೆ ಇರ್ತಕ್ಕಂತ ಅದರಲ್ಲಿನೂ ಬೆಂಕಿ ರೋಗ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂತ ಹೊಸ ಒಂದು ತಳಿಯನ್ನ KMP 221 ಅಂತ ಹೊಸ ತಳಿಯನ್ನ ನಾವು ಈ ವರ್ಷ ರೈತರಿಗೆ ಬಿಡುಗಡೆ ಮಾಡಿದ್ದೀವಿ. ಇದು ಕಾರು ನೋಡ್ಲಿಕ್ಕೆ ಜ್ಯೋತಿ ರೀತಿ ಇದ್ದು ಕೆಂಪು ಅಕ್ಕಿನ ಹೊಂದಿದೆ. ಜ್ಯೋತಿಗಿಂತ ಸ್ವಲ್ಪ ಎತ್ತರ ಬೆಳೀತದೆ. ಹುಲ್ಲು ಭತ್ತ ಎರಡೂ ಚೆನ್ನಾಗಿ ಬರ್ತದೆ. ಮತ್ತೆ ಜ್ಯೋತಿಯ ರೀತಿಯಲ್ಲೇ ಇದರದ್ದು ಗುಣಮಟ್ಟ ಇರೋದ್ರಿಂದ ರೈತರಿಗೆ ಇದು ಬಹಳ ಉಪಯೋಗ ಆಗ್ತದೆ ಅನ್ನುವಂತ ಒಂದು ನಂಬಿಕೆ, ಮತ್ತು ರೈತರು ಜಮೀನಿನಲ್ಲಿ ಈಗಾಗಲೇ ಬೆಳೆದು ಒಂದು ಒಳ್ಳೆಯ ಅಭಿಪ್ರಾಯವನ್ನ ಈ ತಳಿಯ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು, ನಮ್ಮಲ್ಲಿ ಮಳೆ ಶುರುವಾಗೋದು ಲೇಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ನಮ್ಗೆ ತಡವಾಗಿ ಬಿತ್ತನೆಗೆ ಹೊಂದಿಕೆ ಆಗ್ತಕ್ಕಂತ ಅಲ್ಪಾವಧಿ ತಳಿಯ ಅವಶ್ಯಕತೆ ಇದೆ. ಮತ್ತೆ ಅದು ಮನೆ ಊಟಕ್ಕೂ ಉಪಯೋಗ ಆಗುವಂತ ಸಣ್ಣ ಕಾಳಿನ ಅವಶ್ಯಕತೆ ಜಾಸ್ತಿ ಇದ್ದರಿಂದ MSN 99 ಅನ್ನುವಂತ ಒಂದು ಅಲ್ಪಾವಧಿ ತಳಿಯನ್ನು ನಾವು ಈ ವರ್ಷ ಬಿಡುಗಡೆ ಮಾಡಿದೀವಿ. 115 to 120 ದಿನದ ತಳಿ ಇದು. ಇದು 1 ಎಕರೆಗೆ 25-28 ಕ್ವಿಂಟಾಲ್ ಇಳುವರಿನ ಕೊಡ್ತದೆ. ಹುಲ್ಲು ಭತ್ತ ಎರಡೂ ಚೆನ್ನಾಗಿ ಆಗ್ತದೆ. ಮತ್ತೆ ಸಣ್ಣ ಕಾಳಿನದಾಗಿದ್ದು ಊಟದ ಗುಣಮಟ್ಟ ಚೆನ್ನಾಗಿರೋದ್ರಿಂದ ಇದು ಕೂಡ ಈ ವರ್ಷದಿಂದ ರೈತರ ಜಮೀನಿನಲ್ಲಿ ನಾವು ಈಗ ಬಹಳ ಏರಿಯಾದಲ್ಲಿ ಇದನ್ನ ರೈತರಿಗೆ ಬಿತ್ತನೆಯನ್ನು ಒದಗಿಸಿದ್ವಿ. ರೈತರ ಅಭಿಪ್ರಾಯ ಕೂಡ ಚೆನ್ನಾಗಿದೆ. ಈ ಎರಡೂ ತಳಿಗಳು ಬಹಳ ಮುಖ್ಯವಾಗಿ ಈ ವರ್ಷದ ಪ್ರಮುಖ ಆಕರ್ಷಣೆ ಆಗ್ತದೆ ಭತ್ತದ ತಳಿಗಳಲ್ಲಿ. ಇದರ ಜೊತೆಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಹೊಂದಿಕೆ ಆಗ್ತಕ್ಕಂತ, ನಮ್ಮ ಪ್ರದೇಶದಲ್ಲಿ ರೈತರಿಗೆ ಒಪ್ಪಿಗೆ ಆಗ್ತಕ್ಕಂತ ತಳಿಗಳು ಮತ್ತು ಭತ್ತದ ಹೈಬ್ರಿಡ್ಗಳನ್ನು ನಾವು ಈ ವರ್ಷ ಪ್ರದರ್ಶನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಈಗಾಗಲೇ KRH 4 ಹೈಬ್ರಿಡ್ ತಳಿ ರೈತರಲ್ಲಿ ಈಗಾಗಲೇ ಹೆಚ್ಚಿನ ಪ್ರದೇಶದಲ್ಲಿ ಇದೆ. ಅದಕ್ಕಿಂತನೂ ಉತ್ತಮವಾದಂತ ಹೊಸ ಹೈಬ್ರಿಡ್ಗಳನ್ನು ನಾವು ಈ ವರ್ಷ ಪ್ರದರ್ಶನದಲ್ಲಿ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ತಳಿಗಳಾಗಿ ಕೆಲವೊಂದು ಹೊಸತು ಸಣ್ಣ ಕಾಳಿನದು ಮತ್ತೆ ದಪ್ಪ ಕಾಳಿನದು ಭತ್ತ ಹುಲ್ಲು ಎರಡೂ ಇಳುವರಿ ಇದ್ದು ನಮ್ಮ ಪ್ರದೇಶಕ್ಕೆ ಬಹಳ ಸೂಕ್ತವಾಗ್ತಕ್ಕಂತ ಹೊಸ ತಳಿಗಳನ್ನ ನಾವು ಈ ಸತಿ ರೈತರಿಗೆ ತೋರಿಸ್ಲಿಕ್ಕಾಗಿ ನಾವು ಪ್ರದರ್ಶನ ಮಾಡ್ತಾ ಇದೀವಿ. ಜಮೀನಿನಲ್ಲಿ ಅದು ಬೆಳೆದಿರುವಂತದನ್ನು ನೋಡಿದ್ರೆ ರೈತರನ್ನೇ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಯಾವ್ದು ಅವರಿಗೆ ಹೊಂದಿಕೆ ಆಗ್ತದೆ ಅನ್ನೋದನ್ನ ಅವರು ತೀರ್ಮಾನ ಮಾಡಿದ್ರೆ ಆ ಬಿತ್ತನೆಗಳನ್ನ ನಾವು ಒದಗಿಸುವಂತ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ. ಆದ್ರಿಂದ ರೈತ ಬಾಂಧವರು ಈ ವರ್ಷದ ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃಷಿ ಮೇಳದ ಈ ಮಾಹಿತಿಯನ್ನ ಪಡ್ಕೊಂಡು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಅದನ್ನ ತಮ್ಮ ಪ್ರತಿದಿನದ ಕೃಷಿಯಲ್ಲಿ ಬಳಸಿಕೊಂಡು ಹೆಚ್ಚಿನ ಇಳುವರಿ ಮತ್ತು ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೇವೆ. ನಮಸ್ಕಾರ. ರೈತ ಬಾಂಧವರೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಡ್ಯದ ವಿಸಿ ಫಾರಂನಲ್ಲಿರುವಂತಹ ಬೆಲ್ಲದ ಪಾರ್ಕ್ನ ಮುಖ್ಯಸ್ಥರು ಹಾಗೂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೇಶವಯ್ಯ ಅವರು. ಕೇಶವಯ್ಯ ಅವರೇ, ಹೇಳಿ, ಈ ಕೃಷಿ ಮೇಳದಲ್ಲಿ ರೈತ ಬಾಂಧವರು ಬೆಲ್ಲದ ಪಾರ್ಕ್ನಿಂದ ಏನೆಲ್ಲ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಬರಬಹುದು, ಏನೆಲ್ಲವನ್ನ ಅವರು ತಿಳ್ಕೊಳ್ಳೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀರಿ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ವರ್ಷ 2021 ಕೃಷಿ ಮೇಳ ಮಂಡ್ಯದ ವಿಜಯ ಫಾರಂನಲ್ಲಿ 1 and 2 December ನಡೀತಾ ಇದೆ. ಇಲ್ಲಿ ಹಲವಾರು ವಿಷಯಗಳ ಜೊತೆಗೆ ಇಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲದ ಒಂದು ತಯಾರಿಕೆ ಬಗ್ಗೆನೂ ಸಹ ಪ್ರಾತ್ಯಕ್ಷಿಕೆಗಳಿರುತ್ತೆ. ತಮ್ಗೆಲ್ಲ ರೈತ ಬಾಂಧವರೇ ತಿಳಿದಿರೋ ಹಾಗೆ ಕಬ್ಬು ಬಹಳ ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ. ಇದರಲ್ಲಿ ಸುಮಾರು ಎಷ್ಟು ಕಬ್ಬು ಉತ್ಪಾದನೆ ಆಗುತ್ತೆ ಅದರಲ್ಲಿ 35% ಭಾಗ ನಮ್ಮ ಆಲೆಮನೆಗಳಲ್ಲಿ ಬೆಲ್ಲ ತಯಾರಿಕೆಗೆ ಹೋಗ್ತಾ ಇದೆ. ಅಂದ್ರೆ ಕಬ್ಬನ್ನು ಉಪಯೋಗಿಸ್ತಾ ಇದರಲ್ಲಿ 1990s ಸುಮಾರು 5,000 ಆಲೆಮನೆಗಳಿದ್ವು. ಇವಾಗ ಸಾಕಷ್ಟು ಕ್ಷೀಣಿಸ್ಬಿಟ್ಟು ಇವಾಗ ಸುಮಾರು 500-600 ಆಲೆಮನೆಗಳು ಮಾತ್ರ ಕೆಲಸ ಮಾಡ್ತಾ ಇದಾವೆ. ಹಾಗಾಗಿ ಈ ಆಲೆಮನೆಗಳಲ್ಲಿ ಬಹಳ ಮುಖ್ಯವಾದಂದ್ರೆ ಅಲ್ಲಿ ಕಾರ್ಮಿಕರ ಸಮಸ್ಯೆ ಇರ್ತಕ್ಕಂಥದ್ದೊಂದು, ಜೊತೆಗೆ ಈ ಒಂದು ಬೆಲ್ಲದ ಒಂದು ಧಾರಣೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ. ಹಾಗಾಗಿ ಸಾಕಷ್ಟು ಆಲೆಮನೆಗಳು ಇವಾಗ ಬಾಗಿಲು ಮುಚ್ಕೊಂಡಿದ್ದಾವೆ. ಹಾಗಾಗಿ 500-600 ಆಲೆಮನೆಗಳು ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇದಾವೆ. ಬಹುತೇಕ ಆಲೆಮನೆಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ರಾಸಾಯನಿಕಗಳನ್ನ ಯಥೇಚ್ಛವಾಗಿ ಉಪಯೋಗಿಸಿ ಬೆಲ್ಲ ತಯಾರು ಮಾಡ್ತಾ ಇದಾರೆ. ರಾಸಾಯನಿಕಗಳು ಅಂತಂದ್ರೆ ಹೈಡ್ರೋಸ್ ಅಂತ ಉಪಯೋಗಿಸ್ತಾರೆ, ಸೋಡಿಯಂ ಹೈಡ್ರೋಸಲ್ಫೇಟ್, ಸೋಡಿಯಂ ಫಾರ್ಮಾಲ್ಡಿಹೈಡ್ ಸಲ್ಫಾಕ್ಸಿಲೇಟ್ ಅಂತ ಸಫೋಲೈಟ್ ಅಂತ ಉಪಯೋಗಿಸ್ತಾರೆ, ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ಬೈಕಾರ್ಬೊನೇಟ್ ಅಂದ್ರೆ ಅಡಿಗೆ ಸೋಡಾ ಮತ್ತೆ ಬಟ್ಟೆ ಸೋಡಾ, ಕೆಲವರು ಯೂರಿಯಾ, ಕೆಲವರು ಈ ಸೂಪರ್ ಫಾಸ್ಫೇಟ್, ಇವೆಲ್ಲ ಈ ಗೊಬ್ಬರಗಳು ನಾವು ಜಮೀನಲ್ಲಿ ಉಪಯೋಗಿಸ್ತಕ್ಕಂಥ ಗೊಬ್ಬರಗಳು, ಇವನ್ನೆಲ್ಲ ಸಹ ಈ ಒಂದು ಬೆಲ್ಲ ತಯಾರಿಕೆನಲ್ಲಿ ಉಪಯೋಗಿಸ್ತಾ ಇದಾರೆ. ಇದು ಮನುಷ್ಯನ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರ್ತಾ ಇದೆ, ದುಷ್ಪರಿಣಾಮ ಬೀರ್ತಾ ಇದೆ. ಬಹಳ ದೀರ್ಘಕಾಲದಲ್ಲಿ ಇದನ್ನ ಬಳಸೋದ್ರಿಂದ ಕ್ಯಾನ್ಸರ್ ಬರುವಂತ ಸಂಭವನೂ ಇರುತ್ತೆ. ಹಾಗಾಗಿ ನಮ್ಮ ಒಂದು ಬೆಲ್ಲದ ಪಾರ್ಕ್ ನಲ್ಲಿ ಈ ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬೆಲ್ಲವನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಳ್ತೀವಿ. ಆ ಒಂದು ದಿವಸನೂ 1 ಮತ್ತು 2 ತಾರೀಕು ಡಿಸೆಂಬರ್ ಬೆಲ್ಲ ತಯಾರಿಕೆಯನ್ನ ನಡೆಸ್ತೀವಿ. ಸಾಕಷ್ಟು ರೈತ ಬಾಂಧವರು ಇಲ್ಲಿ ಬಂದು ಯಾವ ರೀತಿ ರಾಸಾಯನಿಕ ಬೆಲ್ಲವನ್ನ ತಯಾರು ಮಾಡೋದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡಿ ಇಲ್ಲಿ ತಿಳ್ಕೋಬಹುದು. ತಿಳ್ಕೊಂಡು ಇದಕ್ಕೆ ಸಾಕಷ್ಟು ಮಾರುಕಟ್ಟೆನೂ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಸಾಕಷ್ಟು ಇವಾಗ ಇದ್ರ ನಗರ ಪ್ರದೇಶಗಳಲ್ಲಂತೂ ಬಹುತೇಕ ಜನ ಇವಾಗ ಸಕ್ಕರೆಯನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡಿ ಬೆಲ್ಲಕ್ಕೆ ಮಾರು ಹೋಗ್ತಾ ಇದಾರೆ. ಹಾಗಾಗಿ ಈ ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ವಿಶೇಷವಾಗಿ ಹೆಚ್ಚಿನ ಒಂದು ಬೇಡಿಕೆ ಇರೋದ್ರಿಂದ ರೈತ ಬಾಂಧವರು ಇದು ಬೆಲ್ಲದ ಪಾರ್ಕ್ಗೆ ಭೇಟಿ ನೀಡಿ ಇದರ ಪ್ರಯೋಜನವನ್ನ ಪಡೆಯಬೇಕು ಅಂತ ಕೇಳ್ಕೊಳ್ತೀನಿ. ವೆಂಕಟೇಶ್ವರ, ಇದುವರೆಗೆ ನಿಮ್ಮ ಸಹೋದ್ಯೋಗಿಗಳು ಡಾಕ್ಟರ್ ಸ್ವಾಮಿಗೌಡ, ಡಾಕ್ಟರ್ ಎನ್ ಶಿವಕುಮಾರ್ ಹಾಗೂ ಡಾಕ್ಟರ್ ಕೆ ವಿ ಕೇಶವಯ್ಯ ಅವರು ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಮೇಳದಲ್ಲಿ ಏನೆಲ್ಲ ಒಂದು ನಿರೀಕ್ಷೆಯನ್ನ ನಾವು ಇಟ್ಕೊಳ್ಬಹುದು, ಏನೆಲ್ಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ, ಏನೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಅವಕಾಶಗಳಿದೆ, ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಇನ್ನು ತೋಟಗಾರಿಕೆ ಬೆಳೆಗಳು ಸಹ ಇವತ್ತಿನ ದಿನಮಾನದಲ್ಲಿ ಆದ್ಯತೆಯ ಬೆಳೆಗಳು, ಹಾಗೇನೆ ಇತರ ಹೂವಿನ ಬೆಳೆ ಆಗ್ಬಹುದು, ಬೇಳೆಕಾಳು ಎಣ್ಣೆಕಾಳು ಬೆಳೆಗಳು, ಜೊತೆಗೆ ಈ ಒಂದು ವಲಯದಲ್ಲಿ ಒಂದು ವಾಣಿಜ್ಯ ದೃಷ್ಟಿಯಿಂದ ಬೆಳಿಬಹುದಾದಂತಹ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸಿ ಬೆಳಿಬಹುದಾದಂತಹ ಬೆಳೆ ಪ್ರಕಾರಗಳು, ಈ ಬಗ್ಗೆ ಏನಾದರೂ ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ, ಆ ಬಗ್ಗೆ ಒಂದಿಷ್ಟು ಹೇಳಿ. ಕೆಲವೊಂದು ಬಹಳ ಮುಖ್ಯವಾದ ಒಂದು ವಿಶೇಷ ಆಕರ್ಷಣೆಗಳನ್ನ ಕೂಡ ನಾನು ಒಂದು ಸಮಯದ ಅಭಾವದಿಂದ ನಾನು ಹೇಳಕ್ಕಾಗಲಿಲ್ಲ. ನಾವು ಇಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆನೂ ಕೂಡ ಬಹಳಷ್ಟು ವಿಶೇಷ ಒಂದು ಆಕರ್ಷಣೆಗಳಾಗಿ ನಾವು ಇಟ್ಕೊಂಡಿದ್ದೇವೆ. ಉದಾಹರಣೆಗೆ ತರಕಾರಿ ಬೆಳೆಗಳು, ಈ ಭಾಗದಲ್ಲಿ ಬರುವ ಟೊಮೊಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಮತ್ತೆ ಕೋಸ್ ಆಗಿರ್ಬೋದು, ಇದೆಲ್ಲ ಎಲ್ಲವನ್ನು ಕೂಡ ನಾವು ಇಲ್ಲಿ ಒಂದು ಪ್ರಾತ್ಯಕ್ಷತೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು, ಅದನ್ನು ಕೂಡ ನಮ್ಮ ಒಂದು ನಗರವಾಸಿಗಳಿಗೆ ಒಂದು ಅನುಕೂಲಕ್ಕೋಸ್ಕರ ಅದನ್ನು ಕೂಡ ಮಾಡಿದ್ದೇವೆ. ಜೊತೆಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಅಂದ್ಬಿಟ್ಟು ಅಲ್ಲಿ ಕುರಿ ಇರ್ಬೋದು, ಕೋಳಿ ಇರ್ಬೋದು, ಮತ್ತೆ ಮೇಕೆಗಳಿರ್ಬೋದು, ದನಗಳಿರ್ಬೋದು, ಇವೆಲ್ಲವನ್ನು ಕೂಡ ಒಂದು ತಾಕಿನಲ್ಲಿ, ಒಂದು ಎಕರೆ ಜಾಗದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನು ಕೂಡ ನಾವು ಈ ಒಂದು ಪ್ರಾತ್ಯಕ್ಷತೆಯನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಅಂತಂದ್ರೆ ಮೇಳದಲ್ಲಿ ಒಂದು ಮಾರುಕಟ್ಟೆ ಬಗ್ಗೆನೂ ಕೂಡ ಒಂದು ವಿಷಯವನ್ನು ರೈತರಿಗೆ ತಿಳಿಸೋದಕ್ಕೋಸ್ಕರ ನಾವು ಒಂದು ವ್ಯವಸ್ಥೆಯನ್ನು ಮಾಡಿದೆ. ಹಾಗಾಗಿ ಕೃಷಿ ಮೇಳದಲ್ಲಿ ಎಲ್ಲ ಕೃಷಿ ಸಂಬಂಧಿತ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಮಳಿಗೆಗಳಲ್ಲಾಗಿರ್ಬೋದು ಅಥವಾ ಒಂದು ತಾಕುಗಳಲ್ಲಾಗಿರ್ಬೋದು ನಾವು ಅದನ್ನು ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ಭಾಗಕ್ಕೆ, ವಲಯ 6 ಭಾಗಕ್ಕೆ ಬೇಕಾಗುವ ಒಂದು ಮಾಹಿತಿಯನ್ನ ನಾವು ಖಂಡಿತ ಇಲ್ಲಿ ರೈತರಿಗೆ ತಿಳಿಸೋಕ್ಕೋಸ್ಕರ ಇಟ್ಕೊಂಡಿದ್ದೇವೆ. ಉದಾಹರಣೆಗೆ ಹತ್ತಿ ಅಂತಂದ್ರೆ ಸಾಮಾನ್ಯವಾಗಿ ಗುಂಡುಪೇಟೆ ಮತ್ತೆ ಚಾಮರಾಜನಗರ ಆ ಕಡೆ ಭಾಗದಲ್ಲಿ ಬೆಳೀತಾರೆ, ಆದ್ರೆ ಈ ವಲಯದಲ್ಲಿ ಬರುವ ಆ ಒಂದು ಬೆಳೆನೂ ಕೂಡ ನಾವು ಇಲ್ಲಿ ನಾವು ಪ್ರದರ್ಶನವನ್ನು ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ರೈತರಿಗೆ ಸಮಗ್ರ ಮಾಹಿತಿಯನ್ನು ತಲುಪಿಸುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಈಗ ವೆಂಕಟೇಶ್ವರ ಹೇಳಿ, ಇನ್ನೂ ಸಹ ನಾವು ಕೋವಿಡ್ ಭಯದಿಂದ ಮುಕ್ತರಾಗಿಲ್ಲ, ಹಾಗಾಗಿ ಈ ಆಫ್ಲೈನ್ ಜೊತೆಗೆ ಈ ವರ್ಚುಯಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಏನಾದ್ರೂ ಕೃಷಿ ಮೇಳದಲ್ಲಿ ಅವಕಾಶಗಳಿರುತ್ತಾ? ಹೌದು, ಮನೆಯಲ್ಲಿ ಒಂದು ಒಳ್ಳೆಯ ಪ್ರಶ್ನೆ. ಅದಕ್ಕೋಸ್ಕರ ನಾನು ನಮ್ಮ ರೈತ ಬಾಂಧವರು ಎಲ್ಲರಿಗೂ ಕೂಡ ಏನ್ ಕೋವಿಡ್ ನಿಬಂಧನೆಗಳಿದೆ ಅಂತಂದ್ರೆ ಮಾಸ್ಕ್ ಹಾಕುವುದು, ಮತ್ತೆ ದೂರವನ್ನ ಮೇಂಟೈನ್ ಮಾಡೋದು, ಮತ್ತೆ ಸ್ಯಾನಿಟೈಸರ್ ಅಂತಂದ್ರೆ ಒಂದು ಕೈ ಒರೆಸ್ಕೊಳ್ಳೋದಕ್ಕೆ ಔಷಧಿ ಇರ್ಬೋದು, ಅದನ್ನೆಲ್ಲವನ್ನು ಕೂಡ ರೈತರಿಗೆ ಮುನ್ನೆಚ್ಚರಿಕೆಯಾಗಿ ನಾವು ತಿಳಿಸೋದಕ್ಕೆ ಎಲ್ಲ ಒಂದು ಮೀಡಿಯಾದಲ್ಲೂ ತಿಳಿಸಿದ್ದೇವೆ. ಆದಾಗ್ಯೂ ಕೂಡ ರೈತ ಬಾಂಧವರಲ್ಲಿ ಯಾರಾದ್ರೂ ಒಂದು ಮಾಸ್ಕ್ ಅನ್ನ ತರದೆ ಹೋದ್ರೆ ಅದಕ್ಕೂ ಕೂಡ ನಾವು ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಅಂತರವನ್ನ ಇಟ್ಕೊಳ್ಳೋಕ್ಕೋಸ್ಕರ ಅಂತರವನ್ನು ಕೂಡ ನಾವು ಕೃಷಿ ಮೇಳದಲ್ಲಿ ಬಹುಮುಖ್ಯವಾಗಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ಬಹುಶಃ ನಾವು ಈ ಒಂದು ಕೃಷಿ ಮೇಳದಲ್ಲಿ ಆ ಒಂದು ಕೋವಿಡ್ ನಿಬಂಧನೆಗಳು ಕೂಡ ನಾವು 100% ಪಾಲನೆ ಮಾಡೋದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಅಲ್ಲ, ನಾನು ಕೇಳಿದ್ದು ವರ್ಚುಯಲ್ ಆಗೂ ಸಹ ಭಾಗವಹಿಸುವ ಅವಕಾಶ ಇದೆ. ಹೌದು, ವರ್ಚುಯಲ್ ಕೂಡ ಈಗ ನಾವು ಅದನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದೇವೆ ಯೂಟ್ಯೂಬ್. ಯಾಕಂತಂದ್ರೆ ಅದು ಪ್ರತಿ ಒಂದು ಸ್ಥಳದಲ್ಲೂ ಕೂಡ ಅದನ್ನ ಒಂದು ಚಿತ್ರೀಕರಿಸಿ ಅದನ್ನ ರೈತ ಬಾಂಧವರಿಗೆ ಯೂಟ್ಯೂಬ್ ಮುಖಾಂತರ ಅದನ್ನ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಮಾಹಿತಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೌದೌದು, ವರ್ಚುಯಲ್ ಕೂಡ ಅವಕಾಶ ಇದೆ. ಈ 2021 ಕೃಷಿ ಮೇಳದ ನಿಮ್ಮ ಒಂದು ಘೋಷವಾಕ್ಯ ವೈವಿಧ್ಯ ಕೃಷಿ ರೈತರಿಗೆ ಖುಷಿ ಅಲ್ವಾ? ರೈತರಿಗೆ ಖುಷಿ, ವೈವಿಧ್ಯ ಕೃಷಿ ರೈತರಿಗೆ ಖುಷಿ. ಕೃಷಿ ವೈವಿಧ್ಯತೆಯನ್ನ ಅಲ್ಲಿ ನೀವು ಪ್ರದರ್ಶನದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀರಿ. ಇದರಿಂದ ನೋಡಿದವ್ರಿಗೂ ಖುಷಿಯಾಗುತ್ತೆ, ಆ ಒಂದು ವಿಚಾರವನ್ನ ಜ್ಞಾನವನ್ನ ಪಡ್ಕೊಂಡು ಅಳವಡಿಸಿಕೊಂಡು ಸಹ ಅವರು ಯಶಸ್ಸನ್ನ ಪಡೆಯೋದಕ್ಕೆ ಅವಕಾಶಗಳಿದೆ. ಪ್ರವೇಶ ಮುಕ್ತವಾಗಿದೆ, ಜೊತೆಗೆ PWD ಕಾಂಪೌಂಡ್ ನಿಂದ ಸಾರಿಗೆ ವ್ಯವಸ್ಥೆಯನ್ನ ನೀವು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆಯುವಂತಹ ಈ ಎಲ್ಲವನ್ನ ವೀಕ್ಷಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಂದು ರಿಯಾಯಿತಿ ದರದಲ್ಲಿ ಊಟ ವ್ಯವಸ್ಥೆ ಸಹ ಮಾಡಿದ್ದೀರಿ. ಬಹಳ ಸಂತೋಷ, ನಿಮ್ಮ ಎಲ್ಲಾ ಪ್ರಯತ್ನಗಳಿಗೂ ಒಳ್ಳೆ ಯಶಸ್ಸಿಗಲಿ, ಹೆಚ್ಚು ರೈತರನ್ನ ಈ ಒಂದು ಕೃಷಿ ಮೇಳ ತನ್ನತ್ತ ಸೆಳೀಲಿ, ಅವು ಬಂದವರಿಗೂ ಸಹ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಇರಲಿ ಅಂತ ನಾವು ಆಶಿಸಿ ಈ ಒಂದು ಮಾತುಕತೆಯನ್ನ ಮುಗಿಸೋಣ. ಭಾಗವಹಿಸಿದ ಡಾಕ್ಟರ್ ವೆಂಕಟೇಶ್ ನಿಮಗೆ, ಸ್ವಾಮಿಗೌಡರಿಗೆ, ಶಿವಕುಮಾರ್ ಅವರಿಗೆ ಹಾಗೂ ಕೇಶವಯ್ಯ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಮಂಡ್ಯದ ವಿಸಿ ಫಾರಂನಲ್ಲಿ ಆಯೋಜಿಸಿರುವ ಕೃಷಿ ಮೇಳ 2021 ಕುರಿತಂತೆ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ವೆಂಕಟೇಶ್, ಪ್ರಾಧ್ಯಾಪಕರು ಹಾಗೂ ವಿಜ್ಞಾನಿಗಳಾದ ಡಾ ಎಂ ಶಿವಕುಮಾರ್, ಡಾ ಸ್ವಾಮಿಗೌಡ ಹಾಗೂ ಡಾ ಕೆವಿ ಕೇಶವಯ್ಯ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ವೀರಾಜಪ್ಪ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ. CNG ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ CNG ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು CNG ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ CNG ಆಟೋ ಕೊಳ್ಳಿರಿ ಅಥವಾ CNG ಗೆ ಕನ್ವರ್ಟ್ ಮಾಡಿ ಮತ್ತು AGNP ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ CNG ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-2021-999. ಈಗ ಕೇಳಿ ಜನಪದ ಗೀತೆ. ಮಾದಪ್ಪ ಬರುವಾಗ ಮಾದಪ್ಪ ಬರುವಾಗ ಆಹ ಮಳೆಲ್ಲ ಗಮ್ಮೆಂದಿತು. ಚೆಲ್ಲಿದರು ಮಲ್ಲಿಗೆಯ ಬಾಣಸುದರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣಸುದರಿ ಮೇಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವ